ಬನ್ನಿ ಅವರನ್ನ ಮಾತನಾಡಿಸೋಣ. ಅವರಿಂದ ಈ ನೀರಾವರಿ ಪದ್ಧತಿಯಲ್ಲಿ ತೊಗರಿ ಬೆಳೆಯ ಬೇಸಾಯದ ಅನುಭವಗಳನ್ನು ಹಂಚಿಕೊಳ್ಳುವಂತೆ. ನಮಸ್ಕಾರ ಬಸವನಗೌಡ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಮ್ಮ ಹೆಸರು ಬಸನಗೌಡ ಅಂತೇಳಿ, ತಂದೆ ರಾಮನಗೌಡ, ಬೆಂಚಿ ಕ್ಯಾಂಪ್ ಗ್ರಾಮದಿಂದ ಬಂದಿದ್ವಿ. ನಾವು ಇವತ್ತು ತೊಗರಿ ಬೆಳೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಹತ್ತಿ ಬಗ್ಗೆ ಬಹಳ ಕಾಳಜಿ ಕೊಡ್ತಿದ್ರು, ಬಟ್ ನಮಗೆ ಒಂದು 2 ವರ್ಷ ನಷ್ಟನೂ ಕೊಡ್ತು, ಅದು ಮಳೆ ಬಂದು ಕಾಯಿ ಹುಳುಗ್ ಬಿದ್ದು ಕೆಟ್ಟೋಗಿ. ಅದರಿಂದ ನಾವು ಬಸವಣ್ಣಪ್ಪ ಸರ್ ಅನುಭವ ಪಡ್ಕೊಂಡು ತೊಗರಿ ಬೆಳೆಯನ್ನು ಮಾಡಬೇಕು, ಖರ್ಚು ಕಡಿಮೆಯಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿಬಿಟ್ಟು ತೊಗರಿ ಬೆಳೆ ವ್ಯವಸಾಯ ಮಾಡಿದ್ದೀವಿ ಸರ್. ಇದಕ್ಕೂ ಮೊದಲು ಬಸವನಗೌಡ ಅವರೇ, ತಾವು ಏನೇನು ಬೆಳೆಗಳನ್ನು ಬೆಳೀತಿದ್ರಿ ಮತ್ತು ಎಷ್ಟು ಪ್ರದೇಶದ ಕೃಷಿ ಜಮೀನಿನಲ್ಲಿ? ಸರ್, ನಮ್ಮದು ಒಟ್ಟು 30 ಎಕರೆ ಭೂಮಿ ಇದೆ ಸರ್. ಒಂದು 10 ಎಕರೆ ಗದ್ದೆ ಹಸ್ತೀವಿ, ಇನ್ನೊಂದು ಸ್ವಲ್ಪ 10 ಎಕರೆ ಕಬ್ಬಿಟ್ಟಿದ್ದೀವಿ, ಒಂದು 10 ಎಕರೆ ಉಳ್ಳಾಗಡ್ಡೆ ಈ ಥರ ಎಲ್ಲ ಮಾಡ್ತಿದ್ದೀವಿ ಸರ್. ಯಾಕೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಿದ್ರಿ, ಇದರಿಂದ ಏನು ನಿರೀಕ್ಷೆ ತಮ್ಮದು? ನಮ್ಮ ನಿರೀಕ್ಷೆ ಏನಿಲ್ಲ ಸರ್, ಒಂದು ರೇಟ್ ಕಡಿಮೆ ಆದ್ರೂ ಒಂದರಲ್ಲಿ ಸಿಕ್ಕರೆ ನಮಗೆ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಅದೇ ಕಾರಣಕ್ಕೆ ನಾವು 3 ಬೆಳೆನ ಇದು ಪ್ಲ್ಯಾನ್ ಮಾಡಿದ್ದೀವಿ ಸರ್. ಇತ್ತೀಚೆಗೆ ಈ ತೊಗರಿ ಬೆಳೆಯತ್ತ ಮುಖ ಮಾಡಿದ್ದೀರಿ, ಈ ಹೆಚ್ಚಾಗಿ ಈ ಒಣ ಪ್ರದೇಶದಲ್ಲಿ ಅಕ್ಕಡಿ ಬೆಳೆಯಾಗಿ ಬೆಳೆಯುವಂಥ ತೊಗರಿ ಬೆಳೆ ಸಾಕಷ್ಟು ರೈತರು ಅನುಸರಿಸಿದಂಥ ಒಂದು ಪದ್ಧತಿ, ಆದರೆ ತಾವು ಸಂಪೂರ್ಣವಾಗಿ ತೊಗರಿ ಬೆಳೆಯನ್ನು ಹೇಗೆ ಬಿತ್ತನೆ ಮಾಡ್ತೀರಿ, ಸಾಲಿನಿಂದ ಸಾಲಿಗೆ ಹೇಗೆ ಅಂತರವನ್ನು ಕಾಪಾಡ್ತೀರಿ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿ ನಮ್ಮ ರೈತರಿಗಾಗಿ. ಸರ್, ನಾವು ಫಸ್ಟು ಹೊಲದಲ್ಲಿ ಬಂದುಬಿಟ್ಟು 2 ಟೈಮ್ ಟಿಲ್ಲರ್ ಹೊಡೆದು ಕುಂಟೆ ಹೊಡೆದು ಎಲ್ಲ ಹೊಲ ರೆಡಿ ಮಾಡ್ಕೊಂಬಿಟ್ಟು ಎತ್ತುಗಳ ಗಾಳಿಯಿಂದನೇ ಬಿತ್ತೀವಿ ಸರ್. ನಾವು 3 ವರ್ಗೆ ಅಂತರದಲ್ಲಿ ಬಿತ್ತೀವಿ, ಎಕರೆಗೆ 4 ಕೆಜಿ ಬೀಜ ಹೋಗುತ್ತಾರೆ. ಅದಕ್ಕೆ ಬಿತ್ತಿದ ನಂತರ ಒಂದು 15 ದಿನ ಬಿಟ್ಟು ಒಂದು ನೀರು ಹರಿಸ್ಬೇಕು ಸರ್. ಆಮೇಲೆ ಹೂ ಬರೋ ಟೈಮಲ್ಲಿ ನೀರು ಮಾತ್ರ ಬಿಡಬಾರ್ದು ಸರ್. ಹೂ ಚಾಲು ಆದಮೇಲೆ ಫಸ್ಟ್ ಮೋನೋಕಟಪಸ್ಸು, ಆಮೇಲೆ ಪ್ಲಾನೋಪೆಕ್ಸು, ಆಮೇಲೆ ನಮ್ಮ ಆಫೀಸಲ್ಲಿ ಸಿಗುವಂಥ ಓಲೆಕ್ಸು, ಇವು ತೊಗೊಂಡು 3 ಸ್ಪ್ರೇ ಮಾಡಿದ್ರು ಅದಕ್ಕೆ ಸಾಕು ಸರ್. ಹೆಚ್ಚಿನ ಖರ್ಚು ಇದರಲ್ಲಿ ಬರೋಲ್ಲ. ಒಂದು 3 ಎಣ್ಣೆ ಹೊಡೆದ್ರೂ ಸಾಕು. ಬಿತ್ತನೆ ಮಾಡೋ ಟೈಮಲ್ಲಿ ಎಕರೆಗೆ 1/2 ಚೀಲ DAP ಹಾಕಿದ್ರೆ ಸಾಕು ಸರ್. ಅದಕ್ಕೆ ಜಾಸ್ತಿ ಖರ್ಚೂ ಇರೋಲ್ಲ. ಒಂದು 3 ಟೈಮ್ ಕುಂಟೆ ಹೊಡ್ಕೊಂಡ್ರೆ ನಮಗೆ ಬೆಳೆ ಬರುತ್ತೆ ಸರ್. ಬಸವನಗೌಡ ಅವರೇ, ತಾವು ಬೇರೆ ಬೇರೆ ಹತ್ತಿಯನ್ನು ಬೆಳೆದಿರಿ, ಕಬ್ಬನ್ನು ಬೆಳೆದಿದ್ದೀರಿ, ಮತ್ತು ಬೇರೆ ಬೇರೆ ಭತ್ತವನ್ನು ಕೂಡ ಬೆಳೆದಿದ್ದೀರಿ, ಆದರೆ ಆ ಎಲ್ಲ ಬೆಳೆಗಳಿಗಿಂತ ಇದು ಒಂದಷ್ಟು ಭಿನ್ನ ಅನಿಸಿದ್ದು ಹೇಗೆ ತಮಗೆ? ಭಿನ್ನ ಅನ್ನೋಕ್ಕೇನಿಲ್ಲ ಸರ್, ಖರ್ಚು ಇದರಲ್ಲಿ ತುಂಬ ಕಡಿಮೆ ಬರುತ್ತೆ. ಅದರಲ್ಲಿ ಖರ್ಚು ಹತ್ತಿಯಲ್ಲಿ ಜಾಸ್ತಿ ಬರುತ್ತೆ, ಬಿಡಿಸೋಕ್ಕೆ ಆವುಗಳಿಗೆ, ಆಮೇಲೆ ರೇಟು ಇರೋಲ್ಲ. ಈಗ ಗೌರ್ಮೆಂಟು ತೊಗರಿ 5-6 ಸಾವಿರ ಖರೀದಿ ಮಾಡ್ತೀರಾ ಸರ್? ನಾವು ಗೌರ್ಮೆಂಟಿಗೆ 1 ವರ್ಷವೂ ಮಾರಿದ್ದೀವಿ ನಾವು. ಇದ್ರ ಬಂದುಬಿಟ್ಟು ಪುಡಿ ಜಾಸ್ತಿ ಆಗಿದಷ್ಟು ನಮಗೆ ಕಷ್ಟ ಸರ್. ತೊಗರಿಗೆ ಎಷ್ಟು ಒಂದು 2-3 ಚೀಲ ಹಾಕ್ಬಿಟ್ರೆ ಸಾಕು ಸರ್. ಅದಕ್ಕೆ ಮತ್ತು ಗಿಡ ಹೈಟ್ ಹೋದರೆ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹುಳನ್ನು ಸ್ಪ್ರೇ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಖರ್ಚು ಕಡಿಮೆ ಅಂತೇಳಿ 1 ವರ್ಷ ಪ್ಲ್ಯಾನ್ ಮಾಡಿ ಹಾಕಿದ್ವಿ ಸರ್. ಇದನ್ನು ತೊಗರಿನ ಎಕರೆಗೆ 10 ಕ್ವಿಂಟಲ್ ಬಂದಿದೆ ಸರ್ ನಮಗೆ. ಬೆಳೆಯಾಗಿ ಬೆಳೆದಂಥ ರೈತರು ಒಂದಷ್ಟು ತಕ್ಕ ಮಟ್ಟಿಗೆ ಆದಂಥ ಇಳುವರಿಯನ್ನು ಪಡೆದುಕೊಳ್ಳುವಂಥ ಪದ್ಧತಿಯನ್ನು ಕಾಣ್ತೇವೆ. ತಾವು ಸಂಪೂರ್ಣವಾಗಿ ಏಕ ಬೆಳೆಯನ್ನಾಗಿ ಬೆಳೆಯುವಂಥ ಈ ಒಂದು ತೊಗರಿ ಬೆಳೆ, ಈ ನೀರಾವರಿಯಲ್ಲಿ ಬೆಳೀತಾ ಇದ್ರು, ಈ ನೀರನ್ನು ಹಾಯಿಸುವಂಥ ಪದ್ಧತಿ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿ. ಸರ್, ನೀರು ಹಾಯಿಸೋದು ನಾವು ಬಿತ್ತಿದ ತಕ್ಷಣ ಒಂದು 15 ದಿನ ಬಿಟ್ಟು ಒಂದು ನೀರು ಹಾಯಿಸ್ತೀವಿ ಸರ್. ಆಮೇಲೆ ಒಂದು ಇನ್ನೇನು ಕಾಯಿ ಹಿಡಿಬೇಕಾದ್ರೆ ಒಂದು ನೀರು ಹಾಕ್ಸ್ತೀವಿ, ಇನ್ನೊಂದು ನೀರು ಹಾಕ್ಸಿ ಸಾಕು ಸರ್. 3 ನೀರಲ್ಲಿ ಬೆಳೆ ಬಂದುಬಿಡುತ್ತೆ. ಅದರಲ್ಲಿ ನಾವು ಈ ಥರ ಸ್ಲೋ ಡೌನಲ್ಲಿ ಇದು ಮಾಡಿ ಸರ್, ನೀರು ಕುಡಿಯಲ್ಲ, ಮಳೆ ಬಂದ್ರೂ ಎಫೆಕ್ಟ್ ಆಗಬಾರ್ದು ಅಂತೇಳಿ ಈ ಥರ ಬೆಳೆ ಮಾಡಿ ಬಿಡ್ಸಿದ್ದೀವಿ ಸರ್. ತುಂಬ ನೀರು ವೇಸ್ಟ್ ಆಗಲ್ಲ ಸರ್. ಇದಕ್ಕೆ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ, ಕೃಷಿ ಹೊಂಡದ ಕಡೆಯಿಂದ ಇದು ಮಾಡ್ಕೊತೀವಿ ಸರ್. ಬಸವನಗೌಡ, ಇಳಿಜಾರು ಪ್ರದೇಶದಲ್ಲಿ ತೊಗರಿ ಬೆಳೆಯನ್ನು ಅನುಸರಿಸಿದ್ದೀರಿ, ಅಲ್ಲಿ ಬೇರು ಕೂಡ ಆಳ ಮಟ್ಟಕ್ಕೆ ಇಳಿದೆ ಇರುವಂಥ ಒಂದು ನೀರಿನ ಲಭ್ಯತೆ ಇದೆ. ಸಿರುಗುಪ್ಪ ಪ್ರದೇಶವನ್ನು ಕಂಡಾಗ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತುಂಗಭದ್ರಾ ಹೊಳೆ ಹರಿತಾ ಇದ್ದರೂ ಕೂಡ ಒಂದಷ್ಟು ನೀರಿನ ಅಭಾವನಂತನೂ ಹೇಳ್ಬೋದು. ಆದರೆ ಅಂಥ ಒಂದು ನೀರಿನ ಅಭಾವದಿಂದ ಕೇವಲ 3 ಹಂತದಲ್ಲಿ ನೀರನ್ನು ಹಾಯಿಸಿದ್ರೆ ಸಾಕು, ಅಷ್ಟರಲ್ಲೇ ಈ ತೊಗರಿ ಬೆಳೆಯನ್ನು ಇಳುವರಿಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲವದೂ ಕೂಡ ತೊಗರಿ ಬೆಳೆಯನ್ನು ಬಾಧಿಸುವಂಥದ್ದು ಸಾಕಷ್ಟು ರೋಗಗಳು, ಕೀಟಗಳು, ಇವುಗಳ ಹಾವಳಿ ಜಾಸ್ತಿ. ಇದನ್ನು ತಡೆಗಟ್ಟುವಂಥ ಮತ್ತು ಪರಿಹಾರ ಕ್ರಮಗಳನ್ನು ಹೇಗೆಲ್ಲ ತಾವು ಮಾಡ್ತೀರಿ? ಸರ್, ನಿಮಗೆ ಫಸ್ಟ್ಗೆ ಹೇಳಿಬಿಟ್ಟು ನಾವು ತೊಗರಿಗೆ ಬಂದುಬಿಟ್ಟು ಇದಕ್ಕೆ ಜಾಸ್ತಿ ಪುಡಿ ಕೊಡಬಾರ್ದು. ಕೊಟ್ಟರೆ ನಮಗೆ ಗಿಡ ಹೈಟ್ ಬೆಳೆದಷ್ಟು ಕಷ್ಟ ಸರ್ ನಮಗೆ ಸ್ಪ್ರೇ ಮಾಡೋಕ್ಕೆ. ಅದಕ್ಕೆ ನಾವು ಎಕರೆಗೆ 1/2 ಚೀಲ DAP ಕೊಟ್ಟು ಆಮೇಲೆ 1 ಚೀಲ ಹಾಕಿಬಿಟ್ರೆ ಅದು ಹೈಟು ಒಂದು 2 ಅಡಿ 2.5 ಅಡಿ ಇದ್ದರೆ ಸಾಕು. ನಮಗೆ ಸ್ಪ್ರೇ ಕೂಡ ಸಂಪೂರ್ಣದಿಂದ ಹೊಡಿಬೋದು ಸರ್ ನಾವು. ಅದರಿಂದ ನಮಗೆ ಕಂಟ್ರೋಲ್ ಸಿಗುತ್ತೆ ಸರ್ ಗಿಡದಲ್ಲಿ. ಬಸವನಗೌಡವರ ಗಿಡ ದಷ್ಟಪುಷ್ಟವಾಗಿ ಬೆಳೆದಷ್ಟು ರೆಂಬೆ ಕೊಂಬೆಗಳು ಜಾಸ್ತಿ ಆದಷ್ಟು ಕಾಯಿ ಜಾಸ್ತಿ ಬಿಡ್ತಾ ಇತ್ತು, ಇಳುವರಿ ಜಾಸ್ತಿ ಸಿಗ್ಬೋದಿತ್ತೇನಲ್ವಾ? ಇಲ್ಲ ಸರ್, ಆ ಥರ ಇಲ್ಲ. ನಾವು ಆ ಥರ ಭಯಪಟ್ಟಿದ್ವಿ, ಬಟ್ ಆ ಥರ ಇಲ್ಲ ಸರ್. ನಮ್ಮ ಗಿಡ ಬಂದಿದ್ದು 2.5-3 ಅಡಿನೇ, ಎಕರೆಗೆ 10 ಕ್ವಿಂಟಲ್ ಬಂದಿದೆ ಸರ್ ನಮಗೆ ಅದು ಬೆಳೆ. ಈ ಒಂದು ನೀರಿನ ಪ್ರಮಾಣ ಆಯಿತು ಮತ್ತು ಬಂದಂಥ ರೋಗ ರುಜಿನಗಳೆಲ್ಲವನ್ನು ಕೂಡ ತಡೆಗಟ್ಟುವಂಥ ಒಂದು ವ್ಯವಸ್ಥಿತವಾದಂಥ ಕ್ರಮಗಳನ್ನು ಅನುಸರಿಸಿ ಆದ ನಂತರ ಎಷ್ಟು ದಿನಗಳ ನಂತರ ಈ ಬೆಳೆ ಕಟಾವಿಗೆ ಬರುತ್ತೆ, ಮತ್ತು ಅಲ್ಲಿ ಕಟಾವು ಕಣದ ವ್ಯವಸ್ಥೆ ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಸರ್, ಈ ಬೆಳೆ ಬಂದುಬಿಟ್ಟು 90 ದಿನದಲ್ಲಿ ಬರುತ್ತೆ ಸರ್ ಬೆಳೆ. ಇದು ಕಟಾವು ಬಂದುಬಿಟ್ಟು ನೆಲಕೊಯ್ಯೋ ಮಿಷಿನಿಂದನೇ ಕಟಾವು ಮಾಡ್ತೀವಿ ಸರ್ ನಾವು ಇದನ್ನು. ಅದಕ್ಕೂ ಭಾಳ ಲೇಬರ್ಸಿಂದ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಮಿಷಿನ್ ಬಂದಾಗಿಂದ ಏನು ಪ್ರಾಬ್ಲಮ್ ಇಲ್ಲ ರೀ, ಮಿಷಿನೇ ಕಟಾವು ಮಾಡಿ ಡೈರೆಕ್ಟ್ ಇದು ಮಾಡ್ಬಿಡ್ತೀವಿ ಸರ್ ಪ್ಯಾಕಿಂಗ್. ಮೊದಲೆಲ್ಲ ಆಳನ್ನು ಕರೆದ್ಬಿಟ್ಟು ಆಳಿನ ಮುಖಾಂತರ ಕಣದ ವ್ಯವಸ್ಥೆ ಬಡಿಯೋದು, ತೊಗರಿ ಕಾಳು ಬೇರ್ಪಡಿಸೋದು ಇದನ್ನೆಲ್ಲ ಮಾಡ್ತಾಯಿದ್ರಿ. ಆದರೆ ಈಗ ನೇರವಾಗಿ ತಂತ್ರಜ್ಞಾನದ ಆವಿಷ್ಕಾರದ ಒಂದು ಯಥೇಚ್ಛವಾದಂಥ ಹೊಸ ಹೊಸ ತಂತ್ರಜ್ಞಾನ ಬಂದಿರೋದ್ರಿಂದ ಇಲ್ಲಿ ಯಂತ್ರಗಳ ಬಳಕೆನೇ ಮಾಡ್ತಾ ಇದ್ರು. ಆದರೆ ಆ ಒಂದು ಹಳೆಯ ಪದ್ಧತಿಗೂ ಈ ಯಂತ್ರಗಳ ಬಳಕೆಗೆ ಏನಾದರೂ ವಿಭಿನ್ನ ಒಂದಿಷ್ಟು ಏನಾದರೂ ಉಳಿತಾಯ ಏನಾದರೂ ಅನ್ನಿಸ್ತಾ ಹೇಗೆ? ಇಲ್ಲ ಸರ್, ಉಳಿತಾಯ ಖಂಡಿತಾನೇ ಆಗುತ್ತೆ ಸರ್. ಅದರಲ್ಲಿ ಲೇಬರ್ಸ್ ಬಂದುಬಿಟ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ಟೈಮ್ ಪೀರಿಯಡು ಜಾಸ್ತಿ ಆಗುತ್ತೆ ಸರ್. ಮಿಷನ್ ಬಂದುಬಿಟ್ಟು ನಮ್ಮ ಎಕರೆಗೆ 1500 ತೊಗೊಂತಾರೆ ಸರ್. ಅವರು ಎಕರೆಗೆ 1500 ತೊಗೊಂಡ್ರೆ ನಮಗೆ ಲೇಬರ್ ಖರ್ಚು ನೋಡ್ಕೊಂಡ್ರೆ 3000 ಚೆನ್ನಾಗಿ ಬರುತ್ತೆ ಸರ್. ಒಂದು 1500 ನಮಗೆ ಉಳಿತಾಯ ಆಗುತ್ತೆ ರೀ ಅದರಲ್ಲಿ ಅಮೌಂಟ್. ಇನ್ನು ಈ ಕಟಾವು ಮಾಡಿ ಆದ ನಂತರ ಮಾರುಕಟ್ಟೆ ವ್ಯವಸ್ಥೆ ಸಂಪೂರ್ಣವಾಗಿ ಈ ಮಾರುಕಟ್ಟೆಯನ್ನು ಹೇಗೆ ತಾವು ಮಾಡ್ತೀರಿ? ಸಂಪೂರ್ಣ ನಾವು ಗೌರ್ಮೆಂಟಿಗೆ ಮಾಡಿದ್ದೀವಿ ಸರ್. ಹೋದ ವರ್ಷ ನಮ್ಮ ಪಾಣಿ ಮುಖಾಂತರನೇ ಕೊಟ್ಟಿದ್ದೀವಿ, ಆಮೇಲೆ ನಮ್ಮ ಅಕೌಂಟಿಗೆ ಎಲ್ಲ ಜಮಾ ಆಗಿದೆ ಸರ್ ಅಮೌಂಟ್ ಅದು ಗೌರ್ಮೆಂಟ್ ಕಡೆಯಿಂದ. ಅದು ಎರಡು ರೀತಿಯಲ್ಲಿ ಬರುತ್ತೆ ಸರ್ ಅಮೌಂಟ್ ನಮ್ಮ ಗೌರ್ಮೆಂಟ್ ಕಡೆಯಿಂದ. ಯಾಕೆ ಆ ರೀತಿ ಎರಡು ರೀತಿಯಲ್ಲಿ ಬೇರೆ? ಖಾಸಗಿಯಾಗಿ ನಾವು ಮಾರಾಟ ಮಾಡಿದರೆ ಕೈಗೆ ನೇರವಾಗಿ ಹಣ ಸಿಗ್ತಾ ಇತ್ತು, ಆದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತಾವು ಮಾರಾಟ ಮಾಡಿದ್ರಿಂದ ಅಲ್ಲಿ ಯಾಕೆ ಎರಡು ಹಂತದ ಹಣದ ಪೂರೈಕೆ ಅಥವಾ ಬೆಲೆ ನಿಗದಿ ಹೇಗೆ ಅಂತ? ಸರ್, ಬೆಲೆ ನಿಗದಿ ಬಂದುಬಿಟ್ಟು 5550 ರೂಪಾಯಿ ಇದೆ ಸರ್ ಗೌರ್ಮೆಂಟಿನ ಬೆಲೆ. ಫಸ್ಟ್ 5000 ಒಂದು 20 ದಿನದಲ್ಲಿ ಅಮೌಂಟ್ ಹಾಕ್ತಾರೆ, ಬಟ್ 550 ಬಂದುಬಿಟ್ಟು ಒಂದು 15 ದಿನ ಬಿಟ್ಟು ಮತ್ತೆ ಹಾಕ್ತಾರೆ ಸರ್. ಗೌರ್ಮೆಂಟ್ ರೂಲ್ಸ್ ಇದೆ, ಅದು ಹಾಕಿದ್ದಾರೆ. ಬಟ್ ಡೈರೆಕ್ಟ್ ಹೊರಗಡೆ ಮಾರಕ್ಕೆ ಇದಕ್ಕಂದರೆ 500 ರೂಪಾಯಿ ಜಾಸ್ತಿನೂ ಹೋಗುತ್ತೆ ಸರ್ ನಮ್ಮ ಗೌರ್ಮೆಂಟು. ಒಂದು ನಮ್ಗೆ ಕಾನ್ಫಿಡೆಂಟ್ ಇರುತ್ತೆ ಹೊರಗಡೆ ಮಾರ್ಕೆಟಲ್ಲಿ ನಮ್ಮದು, ಮತ್ತು ಕಮಿಷನ್ ತಗೊಂಬಿಟ್ಟು ದಲ್ಲಾಳಿಗಿಲ್ಲಲ್ಲಿ ಆ ಥರ ಎಲ್ಲ ಆಗುತ್ತೆ, ಗೌರ್ಮೆಂಟ್ ಅದರಲ್ಲಿ ಏನಾಗಲ್ಲ ಸರ್. ಒಂದು ಕಡೆ ನಮ್ಮ ಬೆಳೆಯ ನಿಶ್ಚಿತವಾದಂಥ ಬೆಲೆ ಎಷ್ಟೇ ಇದ್ದರೂ ಕೂಡ ಇಷ್ಟೇ ಬರುತ್ತೆ ಅಂತ ನಿಖರವಾಗಿ ಹೇಳ್ಬೋದು, ಆದರೆ ಖಾಸಗಿ ಮಾರುಕಟ್ಟೆಯಲ್ಲಿ ಯಾವುದೂ ಕೂಡ ನಮ್ಮ ಲೆಕ್ಕಕ್ಕೆ ಅಂದಾಜಿಗೆ ಸಿಗಲಾರ್ದಂಥ ಒಂದು ಪದ್ಧತಿ. ಒಂದು ವೇಳೆ ಕೃಷಿ ಮಾರುಕಟ್ಟೆಯಿಂದ ಏನಾದರೂ ಈ ಮುಂಗಡ ಹಣದ ಒಂದು ಪೂರೈಕೆ ಅಥವಾ ಬೆಳೆದ ಮೇಲೆ ಅಥವಾ ಧಾನ್ಯದ ಮೇಲಿನ ಬೆಳೆಯನ್ನು ಅಥವಾ ಆರ್ಥಿಕ ನೆರವನ್ನು ಪಡೆದುಕೊಂಡಂಥ ಉದಾಹರಣೆ ಏನಾದರೂ ಇದೆಯಾ? ಇಲ್ಲ ಸರ್, ಆ ಥರ ಉದಾಹರಣೆ ಯಾವುದೂ ಇಲ್ಲ. ನಾವು ಡೈರೆಕ್ಟ್ ಮಾಲ್ ಬಂದಮೇಲೆ ಸೇಲ್ ಮಾಡ್ತೀವಿ ಸರ್. ರೇಟ್ ಸರಿಯಾಗಿ ಸಿಕ್ಕಿಲ್ಲ ಅಂತಂದ್ರೆ ನಾವು ಗೋಡನ್ನಲ್ಲಿ ಇಟ್ಬಿಟ್ಟು ಒಂದು ತಿಂಗಳು ಬಿಟ್ಟು ಮಾರಿದ್ದು ಆಯಿತು ಸರ್. ನೋಡಿ, ಆ ಸಂದರ್ಭದಲ್ಲಿ ಇಲ್ಲಿ ಕಟಾವು ಮಾಡಿದಂಥ ಖರ್ಚು ವೆಚ್ಚವನ್ನು ನಿಭಾಯಿಸಲಿಕ್ಕೆ ಹೇಗೆ ತಾವು ತಾತ್ಕಾಲಿಕವಾಗಿ ಸಿದ್ಧ ಮಾಡಿಕೊಂಡ್ರೆ ಹಣದ ಪೂರೈಕೆ? ಹಣದ ಪೂರೈಕೆ ಹಂಗೆ ಸರ್, ಹೊರಗಡೆ ಸಾಲ ಮಾಡಿಬಿಟ್ಟೆ ಮಾಡೋದು ರೈತರದ್ದು ನೋಡಿದ್ರಲ್ವಾ, ನಾವು ಅಷ್ಟೇ ಸರ್. ಹಾಕಿ ಇನ್ನು ಈ ರೀತಿ ಸಕಾಲಕ್ಕೆ ಎಲ್ಲವನ್ನು ಕೂಡ ಪೂರೈಕೆ ಮಾಡಿ ಆದ ನಂತರ ಆ ತೊಗರಿ ಬೆಳೆಯನ್ನು ಬೆಳೆದಂಥ ಒಂದು ಪ್ರದೇಶದಲ್ಲಿ ಕೊಯ್ಲು ಹಾಗೇ ಇರುತ್ತೆ ಕಟಾವು ಮಾಡಿದಂಥ ಇದು. ಮುಂದಿನ ಬಾರಿ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಆ ಒಂದು ಭೂಪ್ರದೇಶ ಸಿದ್ಧ ಅಥವಾ ಅನುಕೂಲವಾಗ್ತದೆ ಬೆಳೆಯನ್ನು ಬೆಳೀಲಿಕ್ಕೆ? ಮುಂದಿನ ಬರೆ ಬಂದುಬಿಟ್ಟು ನಾವು ಉಳ್ಳಾಗಡ್ಡೆ ಹತ್ತಿ ಹಾಕಿದ್ವಿ ಸರ್ ಈ ವರ್ಷ, ಯಾಕಂದರೆ ವರ್ಷ ವರ್ಷ ಬೆಳೆ ಚೇಂಜ್ ಮಾಡ್ಬೇಕಂತೇಳಿ ಕಾನ್ಸೆಪ್ಟಿಂದ ಅದಕ್ಕೆ ಈ ವರ್ಷ ಹತ್ತಿ ಉಳ್ಳಾಗಡ್ಡೆ ಹಾಕಿದ್ವಿ ಸರ್. ಮತ್ತು ನೆಕ್ಸ್ಟ್ ಇಯರ್ ಮತ್ತೆ ತೊಗರಿ ಹಾಕ್ತಿದ್ವಿ, ರೋಟೋವೇಟರ್ ಮೂಲಕ ಅದೆಲ್ಲ ಇದು ಮಾಡ್ಬಿಡ್ತೀವಿ ಸರ್ ನಾವು ಪ್ರೆಸೆಂಟ್. ಸಾಕಷ್ಟು ರೈತರು ಏನು ಮಾಡ್ತಾರೆ, ಈ ಭತ್ತವನ್ನು ಕಟಾವು ಮಾಡಿ ಆದ ನಂತರ ಬೇರೆ ಬೇರೆ ಬೆಳೆಯನ್ನು ಕಟಾವು ಮಾಡಿ ಆದ ನಂತರ ಈ ಉಳಿದಂಥ ಅಲ್ಲಿನ ಕಸ ಎಲ್ಲವನ್ನು ಕೂಡ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಆದರೆ ಒಂದಷ್ಟು ಗೊಬ್ಬರ ಆಗ್ತದೆ ಅಂತೇಳಿ ಈ ತಪ್ಪು ಕಲ್ಪನೆಯಿಂದ ಬೆಂಕಿ ಹಚ್ತಾರೆ. ಆದರೆ ನಮ್ಮ ರೈತರು ಇದನ್ನು ಅರ್ಥಕೊಳ್ಬೇಕು, ಈಗಾಗಲೇ ಅಂಥ ಒಂದು ಪ್ರಯೋಗವನ್ನು ಮಾಡಿ ಬೆಂಕಿಯಿಂದ ಸಾಕಷ್ಟು ಸುಟ್ಟು ಭೂಮಿಯಲ್ಲಿನ ಅನೇಕ ಲವಣಾಂಶಗಳು, ಖನಿಜಾಂಶಗಳು, ಸಣ್ಣ ಪುಟ್ಟ ಕ್ರಿಮಿಕೀಟಗಳು, ಭೂಮಿಗೆ ಪೂರಕವಾದಂಥ ಕ್ರಿಮಿಕೀಟಗಳು ಸತ್ತು ಭೂಮಿ ಸಂಪೂರ್ಣವಾಗಿ ನಿಶಕ್ತಿಯನ್ನು ಪಡೆದುಕೊಂಡಿದೆ. ರೈತರಿಗೆ ತಾವು ರೋಟೋವೇಟರ್ ಮುಖಾಂತರ ಇದನ್ನು ಸಂಪೂರ್ಣವಾಗಿ ಮಲ್ಚಿಂಗ್ ಮಾಡಿ ಭೂಮಿಯಲ್ಲಿ ತಾವು ಅದನ್ನು ಉಳಿಸ್ತೀವಿ ಅಂತ ಹೇಳಿದ್ರಿ, ಅಂಥವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ತೊಗರಿ ಬೆಳೆ ಬಂದುಬಿಟ್ಟು ಜಾಸ್ತಿ ಎಳೆಗಳನ್ನು ಉಚ್ಚಾಗುತ್ತೆ, ಅದು ಅದು ಬಂದುಬಿಟ್ಟು ನೆಕ್ಸ್ಟ್ ಬೆಳೆಗೆ ಫಲವತ್ತತೆ, ಅದು ಪುಡಿ ನಾವು ನೆಕ್ಸ್ಟ್ ಬೆಳೆಗೆ ಹಾಕ್ಲಂಗಿದ್ರು ಇದಕ್ಕೆ ಸಂಬಳಿಸುತ್ತೆ. ಅದನ್ನು ರೈತರು ಅರ್ತ್ಕೋಬೇಕಂತ ನಾನು ಹೇಳ್ತೀನಿ. ಹತ್ತಿ ಹೊಲದಲ್ಲೂ ನಾವು ಅಷ್ಟೇ, ಫಸ್ಟ್ ರೋಟೋವೇಟರ್ ಹೊಡೆದ್ಬಿಟ್ಟು ಆಮೇಲೆ ಕೊಲ್ಲೆ ಕೊಲ್ಲೆ ಮಾತ್ರ ಕೈಯಿಂದ ಆರಿಸ್ಕೊತೀವಿ. ತೊಗರಿಗೆ ಬೇಕಾಗಿಲ್ಲ ಸರ್, ಎಲೆ ಸಣ್ಣ ಇರ್ತಾವಲ್ಲ ಕೊಲ್ಲೆ, ಎಲೆ ಮಣ್ಣು ಎಲ್ಲ ಆಗ್ಬಿಟ್ಟು ನೆಕ್ಸ್ಟ್ ಇಯರಿಗೆ ನಮಗೆ ಒಳ್ಳೆ ಫಲ ಬರುತ್ತೆ ಸರ್. ನೆಕ್ಸ್ಟ್ ಬೆಳೆ ಯಾವ್ದು ಹಾಕ್ತೀವಿ ಅದಕ್ಕೆ ಒಳ್ಳೆ ಫಲ ಬರುತ್ತೆ, ಗೊಬ್ಬರ ಆಗುತ್ತೆ ಸರ್ ಅದು. ರೈತ ಬಂಧುವರೇ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಳ್ಳ ಹೊಕ್ಕಮನೆ ಉಳಿಬೋದು ಆದರೆ ಕೊಳ್ಳಿ ಹೊಕ್ಕಮನೆ ಎಂದೂ ಉಳಿದಿಲ್ಲ, ಅಲ್ಲೇನಾದರೂ ಉಳಿದಿದ್ದೆ ಆದರೆ ಸಂಪೂರ್ಣ ಬೂದಿ ಮಾತ್ರ. ಹಾಗಾಗಿ ಇನ್ನೆಂದೂ ನೀವು ನಿಮ್ಮ ಹೊಲದಲ್ಲಿ, ನಿಮ್ಮ ಗದ್ದೆಯಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಕೊಳ್ಳಿ ಅಂದರೆ ಬೆಂಕಿಯನ್ನು ಹಚ್ಚದಿರಿ, ನಶ್ವರ ಭೂಮಿಯನ್ನು ಒಂದಿಷ್ಟು ನಿಶಕ್ತಿಯಾಗಿ ಗೊಳಿಸಿದಿರಿ, ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳೋ ಅಂತ ಹೇಳ್ತಾ, ಬಸವರಾಜ್ ಅವರೇ, ತಾವು ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ದೀರಿ ಅಂತ ಹೇಳಿದ್ರಿ. ಆ ಎಲ್ಲ ಬೆಳೆಗಳಿಗೆ ಮತ್ತು ಈ ತೊಗರಿ ಬೆಳೆಗೆ ಹೋಲಿಕೆ ಮಾಡಿದ್ರೆ ಯಾವುದು ತಮಗೆ ಅತಿ ಕಡಿಮೆ ಖರ್ಚು ಮತ್ತು ಅತಿ ಹೆಚ್ಚಿನ ಇಳುವರಿ ಆದಾಯವನ್ನು ನೀಡುವಂಥ ಬೆಳೆ ಅನ್ನಿಸ್ತಾ ಇದೆ ತಮಗೆ? ನಮ್ಮ ಅನುಭವದ ಮೇರೆಗೆ ಹೇಳಬೇಕಂತಂದರೆ, ನಾವು ಹತ್ತಿ ಕಬ್ಬು ಎಲ್ಲ ಬೆಳೆಯನ್ನು ಬೆಳೆದಿದ್ವಿ. ಫಸ್ಟ್ ಈ ತೊಗರೆ ನೋಡೋಣ ಅಂತೇಳಿ ಹೋದರೆ ನಮ್ಮ ಎಕರೆಗೆ ಒಂದು 15,000 ಬರ್ಬೋದು ಸರ್ ಖರ್ಚು. ಎಕರೆಗೆ ಬಂದುಬಿಟ್ಟು ನಮಗೊಂದು 50,000-60,000 ಖಚಿತವಾಗಿ ಸಿಗುತ್ತೆ. ಇದರಿಂದ ನಮ್ಗೆ 35,000 ಗ್ಯಾರಂಟಿ ಬರುತ್ತೆ ಅಂತೇಳಿ ನಂಬಿಕೆಯಿಂದ ಹಾಕ್ತಿದ್ದೀನಿ. ಆಮೇಲೆ ಹತ್ತಿಯಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಅಂತೇಳಿ ನಾವು ತೊಗರೆ ಪದ್ಧತಿಗೆ ಬಂದಿದ್ವಿ ಸರ್. ಇದರಲ್ಲಿ ನಾನು ನೋಡಿದ ಬೆಳೆ ಮಟ್ಟಿಗೆ ತೊಗರೆ ನಮಗೆ ಕಡಿಮೆ ಖರ್ಚಲ್ಲಿ ದೊಡ್ಡ ಲಾಭ ಸಿಗುತ್ತಂತ. ಬೇರೆ ಬೆಳೆಗಳಿಗೆ ಸರಿಯಾದ ನಿಖರವಾದ ಬೆಂಬಲ ಬೆಲೆ ಇರಲ್ಲ, ಆದರೆ ತೊಗರಿ ಬೆಳೆಗೆ ಬೆಂಬಲ ಬೆಲೆ ಸರ್ಕಾರಿಗಾಗಲೇ ಘೋಷಣೆ ಮಾಡಿದೆ, ಅದರಿಂದ ಸಹಕಾರಿಯಾಗಿದೆ ತಮಗೆ. ಸಹಕಾರ ತುಂಬಾ ಒಳ್ಳೇದಾಗಿದೆ ಸರ್. ಫಸ್ಟ್ ನಾವು ಗುಲ್ಬರ್ಗ ಎಲ್ಲ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ, ಲಾರಿ ಬಾಡಿಗೆ ಎಲ್ಲ ಟ್ರಾನ್ಸ್ಪೋರ್ಟ್ ಬರ್ತಾ ಇತ್ತು, ಈಗ ಬಳ್ಳಾರಿಗೇನೆ ಮಾಡ್ತಾ ಇದ್ವಿ, ನಮ್ಮ ಖರ್ಚು ಕಡಿಮೆ ಬರ್ತಾ ಇದೆ, ಅದ್ರದ್ದು ಒಂದು 10-20 ಸಾವಿರ ಉಳಿಯುತ್ತೆ ಸರ್ ನಮಗೆ. ಹಾಗೆಯೇ ಬೇರೆ ಬೇರೆ ಪ್ರದೇಶದಲ್ಲಿ, ಒಣ ಪ್ರದೇಶದಲ್ಲಿರುವಂಥ ರೈತರು ಕೂಡ ಈ ತೊಗರಿ ಬೆಳೆಯನ್ನು ಬೆಳಿಬೋದಾ ಹೇಗೆ? ಯಾಕಂದರೆ ಕಡಿಮೆ ಖರ್ಚಿನ ಕಡಿಮೆ ನೀರಿನ ಆಧಾರದ ಮೇಲೆ ಈ ಬೆಳೆಯನ್ನು ಬೆಳೆಯುವಂಥ ಪದ್ಧತಿ ಅಂತ ಹೇಳ್ತಾ ಇದ್ದಿರ್ತಾವೆ ಸರ್. ನೀರಿಲ್ಲದೇ ಈ ಬೆಳೆನೂ ಬೆಳಿಬೋದು ಸರ್. ಆದರೆ 5-6 ಕ್ವಿಂಟಲ್ ಮಳೆ ಆಶ್ರಯದಲ್ಲಿ ನಿಮಗೆ 5-6 ಕ್ವಿಂಟಲ್ ಗ್ಯಾರಂಟಿಯಾಗಿ ಬರುತ್ತೆ. ನಾವು ನೀರು ಪೂರೈಕೆ ಮಾಡಿದರೆ ನಮಗೆ ಇನ್ನೊಂದು 4-5 ಕ್ವಿಂಟಲ್ ಹೆಚ್ಚು ಬರುತ್ತೆ ಅಂತ ಹೇಳ್ತೀನಿ. ಮಳೆ ಆಧಾರಿತ ಪ್ರದೇಶದಲ್ಲಿ ಖಂಡಿತ ಬರುತ್ತೆ ಸರ್ ತೊಗರಿ. ಹಾಗೆಯೇ ಈ ಒಂದು ಬೆಳೆಯನ್ನು ಪರಿವರ್ತನೆ ಮಾಡುವಂಥ ಪ್ರಸಂಗ ಬಂದಾಗ, ಮುಂದಿನ ಬಾರಿ ಬೆಳೆ ಪರಿವರ್ತನೆ ಮಾಡ್ತೀನಿ ಅಂತ ಹೇಳಿದ್ರೆ, ಇದರಿಂದ ತಮ್ಮ ಗಮನಕ್ಕೆ ತಮ್ಮ ಅರಿವಿಗೆ ಬಂದಂಥ ಅಂಶಗಳು ಏನಾದರೂ? ಅರಿವು ಬಂದ ಅಂಶ ಅಂತಂದರೆ ಸರ್, ನಮ್ಮ ಎಲ್ಲ ಬೆಳೆನೂ ನಾವು ಅನುಸರಿಸಿ ನೋಡಿದರೆ ನಾವು ತೊಗರಿಗೆ ಹೆಚ್ಚು ಒತ್ತು ಕೊಡಬೇಕು. ಆದರೆ ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಯೋದ್ರಿಂದ ಆ ಬೆಳೆ ರುಚಿಕಾಗಲ್ಲ ಅಂತೇಳಿ ನಾವು ನೆಕ್ಸ್ಟ್ ಇಯರ್ ಬೇರೆ ಬೇರೆ ಬೆಳೆನ ಬೆಳೆದು ಮತ್ತೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ತೊಗರಿ ಇದು ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಸತೀಶ್ ಅವರೇ, ಮುಂದಿನ ಈ ಬೇರೆ ಬೇರೆ ಬೆಳೆಗಳನ್ನು ಈಗಾಗಲೇ ಕಬ್ಬು, ಭತ್ತ ಇಂಥವು ಬೆಳೆದಂಥ ಪ್ರದೇಶದಲ್ಲಿ ಅಲ್ಲಿ ಕೂಡ ಈ ತೊಗರಿ ಬೆಳೆಯನ್ನು ಬೆಳಿಬಹುದಾ? ಬೆಳಿಬೋದು ಸರ್, ಖಂಡಿತವಾಗಿಯೂ ಬೆಳಿಬೋದು. ಅದರಿಂದ ನಮಗೆ ಖರ್ಚು ಕಡಿಮೆ, ಲಾಭನೂ ಬರುತ್ತೆ, ಜಾಸ್ತಿ ಲೇಬರ್ನೂ ಹಿಡಿಯಲ್ಲ ಸರ್ ಅದಕ್ಕೆ. ಸತೀಶ್ ಅವರು, ಈಗಾಗಲೇ ನಮ್ಮ ಈ ಸಿರಿಗುಪ್ಪ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶವನ್ನು ಕಂಡಾಗ, ಈಗಾಗಲೇ ಸಾಕಷ್ಟು ನೀರಾವರಿಯನ್ನು ಆಧಾರದ ಮೇರೆಗೆ ಮತ್ತು ನಾಟಿ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆದು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಅದೆಷ್ಟಕ್ಕೂ ಕೂಡ ನಾವು ಕೊನೆಗಾಣಿಸ್ಬೇಕು. ಆ ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ನಮಗೆ ಅರಿವಿಗೆ ಆಗದಂತೆ ಅವುಗಳಿಂದ ದೂರ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ರೈತರು ಈ ಭಾಗದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಸಾವಯವ ಸಿರಿಧಾನ್ಯಗಳನ್ನು ಬೆಳೆಯುವಲ್ಲಿ ಸಾಕಷ್ಟು ರೈತರು ಮುಖ ಮಾಡಿದ್ದಾರೆ. ತಾವು ಕೂಡ ಆ ರೀತಿಯಾಗಿ ಸಾವಯವ ಕೃಷಿ ಪದ್ಧತಿ ಮತ್ತು ಈ ಕಿರುಧಾನ್ಯ ಸಿರಿಧಾನ್ಯಗಳ ಬೆಳೆಗಳನ್ನು ಬೆಳೀಲಿಕ್ಕೆ ಏನಾದರೂ ಯೋಚನೆ, ಉದ್ದೇಶ, ಚಿಂತನೆ? ನಾವು ಚಿಂತನೆ ಮಾಡಿ ನಮ್ಮ ತಂದೆಯವರು ಇದ್ರ ಕಡೆಯಿಂದ ಯಾರಡಿ ಶ್ರೀಗಂಧ, ಮಹಗನಿ, ರಕ್ತಚಂದನ ಇಂಥ ಗಿಡಗಳನ್ನ ಇಟ್ಟಿದ್ದೀವಿ ಸರ್. ಇದು 15 ವರ್ಷ ಬೆಳೆ ಆದ್ರೂ ನಮಗೆ ಮುಂದೆ ಪೀಳಿಗೆಗೆ ಒಂದು ಒಳ್ಳೆ ಆಸ್ತಿ ಆಗುತ್ತೆ ಅಂತೇಳಿ ಇಟ್ಟಿದ್ದೀವಿ. ಒಂದು 3-4 ಕೋಟಿ ಒಂದು ಎಕರೆ ಆಗುತ್ತೆ ಸರ್. ಇದರಿಂದ ನೇಚರ್ಗೂ ಅನುಕೂಲ ಆಗುತ್ತೆ. ಜಾಸ್ತಿ ಆಕ್ಸಿಜನ್ ಕೊಡೋ ಗಿಡ ಅಂದರೆ ಮಹಗನಿ. ಈ ಥರದಿಂದ ನಾವು ಪ್ಲಾನ್ ಮಾಡಿ ಪ್ಲಾಂಟೇಷನ್ ಮಾಡಿದ್ದೀವಿ ಸರ್. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ. ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ. ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ. ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಇಹ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ. ಮಲಿನವಾಗಿಹ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ. ಹೊಂಗೆ ಸಿಮರೂಪ ಬಳೆದು ನಾವು ಇಂಧನ ಸಕ್ಷಮರಾಗೋಣ. ಹೊಂಗೆ ಸಿಮರೂಪ ಬೆಳೆದು ನಾವು ಇಂಧನ ಸಕ್ಷಮರಾಗೋಣ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ. ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕುಡಿಕು ಗೋಣ ಖುಲ್ಜಾ ಶುಂ ಶುಂ ಖುಲ್ಜಾ ಶುಂ ಶುಂ. ನಮ್ಮ ಎಂದಿನ ಕೃಷಿ ಜೀವನದ ಜೊತೆಗೆ ಬೇರೆ ಬೇರೆ ಈ ತೋಟಗಾರಿಕೆ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆಯುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಮುಖ ಮಾಡಿದ್ದೀರಿ. ಹಾಗೆಯೇ ಒಂದು ನಿಶ್ಚಲವಾದ ಒಂದು ಸದೃಢವಾದ ಹಾಗೆಯೇ ಈ ಪರಿಸರ ಪೂರಕವಾದಂಥ ಅರಣ್ಯೀಕೃಷೀಕರಣದತ್ತ ಕೂಡ ಮುಖ ಮಾಡಿದ್ದೀರಿ. ಅದಕ್ಕೆ ಪ್ರೇರಣೆ ಮತ್ತು ಅದಕ್ಕೆ ಬೇಕಾದಂಥ ಸಲಹೆ ಸೂಚನೆಗಳು ಮತ್ತು ಮಾರ್ಗದರ್ಶನ ಯಾರಿಂದ ಪಡೆದುಕೊಂಡ್ರಿ, ಹೇಗೆ ಅದನ್ನು ನಿಭಾಯಿಸ್ತಾ ಇದ್ದೀರಿ? ಸಲಹೆ ಸೂಚನೆ ಬಂದುಬಿಟ್ಟು ನಾವು ನಮ್ಮ ತಂದೆಯವ್ರ ಕಡೆಯಿಂದನೇ ಪಡ್ಕೊಂಡಿದ್ವಿ ಸರ್. ಇದೆಲ್ಲ ಬೇರೆ ರೈತರ ಹತ್ರ ಹೋಗಿ ಎಲ್ಲ ನೋಡ್ಕೊಂಬಂದು ಬೆಳೆನ ಮಾಡಿಬಿಟ್ಟು ಈಗ ಅದಕ್ಕೇನು ಭಾಳ ಖರ್ಚು ಬರಲ್ಲ ಸರ್, ಎಕರೆಗೆ ಒಂದು 30-40 ಸಾವಿರ ಖರ್ಚು ಬರ್ಬೋದು ರೀ. ಇದರಿಂದ ಮುಂದಿನ ಪೀಳಿಗೆ ಒಳ್ಳೆ ಆಗುತ್ತೆ ಅನ್ನೋದು ನಮಗೆ ಆಲೋಚನೆಯಿಂದ ಇದು ಮಾಡಿದ್ದೀವಿ ಸರ್. ನಮ್ಮ ಅದೆಷ್ಟೋ ರೈತರು ಈ ಬದುವಿನ ಸುತ್ತ ಸಾಲಿನಲ್ಲಿ ಬೇರೆ ಬೇರೆ ಮರ ಗಿಡಗಳನ್ನು ಬೆಳೆಸಿದ್ರೆ ಹಾಗೆ ಸೂಕ್ತ ಅದು? ಸೂಕ್ತ ಅಂತೇನಿಲ್ಲ ಸರ್, ನಾವು ಅದಕ್ಕೆ ಅನುಕೂಲ ತಕ್ಕಂತೆ ಬೆಳೆಗಳನ್ನ ಹಾಕೊಂಡ್ರೆ ಏನಾಗಲ್ಲ. ಅದರಲ್ಲಿ ಕಾಯಿಗಡ್ಡೆ, ಹೀರೆಕಾಯಿ, ಎಲ್ಲ ಉಳ್ಳಾಗಡ್ಡೆ, ತೊಗರಿ ಎಲ್ಲನೂ ಬರುತ್ತೆ ಸರ್. ಅದು ಅವಲಂಬಿತ ಗಿಡ ಹಾಕೊಂಡ್ರೆ ನಾವು ಬೆಳೆ ತಗೋಬೋದು ಅಂತ ಖಚಿತವಾಗಿ ಹೇಳ್ತೀನಿ. ಬೇರೆ ಬೇರೆ ಈ ಗಂಧದ ಮರಗಳನ್ನು, ಗಂಧದ ಸಸಿಗಳನ್ನು, ತೇಗದ ಮರಗಳನ್ನು ಇವುಗಳನ್ನು ನೆಟ್ಟಿದ್ದೀರಿ ಅಂತ ಹೇಳಿದ್ರೆ ಅವುಗಳ ಪಾಲನೆ, ಅವುಗಳ ಆರೈಕೆ? ಅವುಗಳ ಆರೈಕೆ ಬಂದುಬಿಟ್ಟು ಸಾವಯವ ಕೃಷಿನೇ ಮಾಡ್ತಿದ್ದೀವಿ ಸರ್. ನಾವು ಅದಕ್ಕೆ ಫರ್ಟಿಲೈಸರು ಈ ಥರ ಏನು ಸ್ಪ್ರೇಸ್ ಏನು ಕೊಡ್ತಾನೆ ಇಲ್ಲ ಸರ್. ಎಂಡೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಮಿಕ್ಸ್ ಮಾಡಿ ಈಗ ಪ್ರೆಸೆಂಟ್ ಆಗಿದ್ದೀವಿ ಸರ್. ಇನ್ನೊಂದು 3 ತಿಂಗಳು ಬಿಟ್ಟು ಮತ್ತೆ ಎಂಡೆ ಗೊಬ್ಬರ, ಕೋಳಿ ಗೊಬ್ಬರ ಹಾಕಿದರೆ ಸಾಕು. ಅದೆಷ್ಟೋ ರೈತರು ಆಳವಾಗಿ ಬೇರನ್ನು ಬಿಟ್ಟು ನಂತರ ಅಲ್ಲಿ ಮತ್ತೆ ನಮ್ಮ ಬೆಳೆಗಳಿಗೆ ಬೇರೆ ಬೇರೆ ಬೆಳೆಗಳಿಗೆ ಎಡೆ ಕುಂಟೆಗೆ ಅವು ಸಿಕ್ಕೊಂಡು ಒಣಗಿ ಹೋಗುವಂಥ ಪ್ರಸಂಗ ಇದಾವೆ, ಹಾಗಾಗಿ ನಾವು ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂಥ ರೈತರಿಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಬಸವರಾಜ್? ಇಲ್ಲ ಸರ್, ಆ ಬೇರಿಗೂ ಆ ಬೆಳೆಗೂ ಸಂಬಂಧನೇ ಇರಲ್ಲ ಸರ್. ಅದಕ್ಕೂ ಬೇರೆ ಒಳಗಡೆ ಹೋಗುತ್ತೆ ಹೊರತು ನಮ್ಮ ಟಿಲ್ಲರ್ ಇದಕ್ಕೆ ಏನು ಅಡ್ಡಾಗಲ್ಲ ಅಂತ ನಾನು ಹೇಳ್ತೀನಿ ಸರ್. ಈ ತೊಗರಿ ಬೆಳೆ ಮತ್ತು ವಾಣಿಜ್ಯಾತ್ಮಕವಾಗಿ ಹೇಳೋದಾದರೆ ಈ ಕೃಷಿ ಅರಣ್ಯೀಕರಣ ಬೆಳೆಗಳಾದಂಥ ತೇಗ, ರಕ್ತಚಂದನ ಮತ್ತು ಗಂಧದ ಮರ ಇವುಗಳನ್ನು ಬೆಳೆಸ್ತಾ ಇದ್ದೀರಿ. ಇವುಗಳ ಒಂದು ರಕ್ಷಣೆ ಕೂಡ ಅಷ್ಟೇ ಅಗತ್ಯವಾಗಿರ್ತದೆ, ಬಹಳಷ್ಟು ಜೋಪಾನದಿಂದ ಕಾಪಾಡಿಕೊಳ್ಬೇಕಾಗಿರ್ತದೆ. ಅಂಥವದರ ಒಂದು ಕಡೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದೀರಿ? ಮುನ್ನೆಚ್ಚರಿಕೆ ಕ್ರಮ ನಾವು ಫೆನ್ಸಿಂಗ್ ಈಗ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್. ಸದ್ಯಕ್ಕೆ ಸಣ್ಣ ಗಿಡ ಅಲ್ಲ, ಇನ್ನೊಂದು 3 ತಿಂಗಳು ಆದಮೇಲೆ ದನ ಬಿಡ್ತಾರೆ ಎಲ್ಲ ಬೆಳೆ ಆದಮೇಲೆ. ಸದ್ಯಕ್ಕೆ ಫೆನ್ಸಿಂಗು ಆಮೇಲೆ ಹನಿ ನೀರಾವರಿನೂ ಪದ್ಧತಿ ಮಾಡ್ತಾ ಇದ್ದೀವಿ. ಅದ್ರ ಕ್ರಮ ತೊಗೊಳ್ಳೇಬೇಕು ಸರ್, ಇಲ್ಲಾಂದರೆ ಅದಾಗಲ್ಲ ರೀ. ಬಸವರಾಜ್ ಅವರು ತಮ್ಮನ್ನು ನೋಡಿದಾಗ ತಾವು ವಿದ್ಯಾವಂತರು ಅನಿಸುತ್ತೆ. ಎಲ್ಲಿ ತನಕ ತಮ್ಮ ವಿದ್ಯಾಭ್ಯಾಸ ಆಯಿತು ಮತ್ತು ಈ ವಿದ್ಯಾಭ್ಯಾಸದಿಂದ ನೇರವಾಗಿ ಕೃಷಿಯತ್ತ ವಾಲಕ್ಕೆ ಕಾರಣ ಏನು? ನಮ್ಮ ವಿದ್ಯಾಭ್ಯಾಸ ಡಿಪ್ಲೊಮಾ ಆಟೋಮೊಬೈಲ್ ಆಗಿದೆ ಸರ್. ನಮ್ಮ ತಂದೆ ಉದ್ದಾನೆ ಕೃಷಿಕರಿದ್ದರಿಂದ ನಮಗೆ ಅದರಲ್ಲಿ ಆಸಕ್ತಿ ಜಾಸ್ತಿ ಇದ್ದರೆ ನಾವು ಡಿಪ್ಲೊಮಾ ಮುಗಿಸಿ ವ್ಯವಸಾಯಕ್ಕೆ ಬಂದಿದ್ದೀವಿ ಸರ್. ಡಿಪ್ಲೊಮಾ ಮಾಡಿದಂಥ ಪದವೀಧರ ಬಸವರಾಜ್ ನೇರವಾಗಿ ಕೃಷಿಗೆ ಇಳಿದಂಥ ಸಂದರ್ಭದಲ್ಲಿ ಮಣ್ಣಿಗೆ ಗುದ್ದಲಿ ಚಲಿಕೆಗಳನ್ನು ಇತ್ತಲೇ ವ್ಯವಸಾಯದಲ್ಲಿ ನಾವು ಬೆಳೆದಿದ್ದೀವಿ, ನಮಗೇನು ಆ ಥರ ಅನುಭವ ಏನಿಲ್ಲ ಸರ್. ನಾವು ಉಡ್ದಲ್ಲೇ ಹೊಲಕ್ಕೆಲ್ಲ ಹೋಗ್ತಿದ್ದೀವಲ್ಲ, ನಮಗೇನು ಆ ಥರ ಬೇಜಾರು ಆ ಥರ ಏನಿಲ್ಲ ಸರ್. ಪ್ಯಾಂಟ್ ಹಾಕೊಂಡವ್ರು ಲುಂಗಿ ಹಾಕೋಬೇಕು ಆ ಥರ ಏನಿಲ್ಲ ಸರ್. ನಾವು ಹೊಲದಲ್ಲೇ ತಂತ್ರಜ್ಞಾನದ ವಿದ್ಯಾರ್ಥಿಯಾಗಿ ಆ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾಯಿತು ಬಸವರಾಜ್? ಇದು ಸಾಧ್ಯ ಎಲ್ಲ ಬಂದು ಪೂರಕ ನಮ್ಮ ತಂದೆಯವರಿಗೆ ಸಲ್ಬೇಕು ಸರ್. ಅವರೆಲ್ಲ ನಮಗೆ ತಂತ್ರಜ್ಞಾನ ಆಮೇಲೆ ಈಗ ಹೊಸದಾಗಿ ಬರ್ತಿದ್ದಂಥ ಬಸವಣ್ಣಪ್ಪ ಸರ್ ನಮಗೆಲ್ಲ ಮಾಹಿತಿ ಕೊಟ್ಟು ಒಂದು ತಿಂಗಳ ಗಂಟೆ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಹೇಳ್ತಾರೆ ಸರ್, ಈ ಥರ ರೋಗ ಈ ಥರ ಸಿಂಪಡಿಸಿ ಹೀಗೀಗ ಹೋಗಿ ಅಂತ. ಡಿಪ್ಲೊಮಾ ಪದವೀಧರರಾಗಿ ಅಲ್ಲಿ ಸಾಕಷ್ಟು ತಂತ್ರಜ್ಞಾನವನ್ನು, ಮೆಷಿನ್ಗಳ ಒಡನಾಟವನ್ನು ಹೊಂದಿದಂಥ ಬಸವರಾಜ್ ನೇರವಾಗಿ ಕೃಷಿ ಭೂಮಿಗೆ ಇಳಿದಂಥ ಅಲ್ಲಿ ಕೂಡ ಈ ಟ್ರಿಲ್ಲರ್ಗಳು, ಟ್ರ್ಯಾಕ್ಟರ್ಗಳು ಇಂಥವನ್ನೆಲ್ಲ ಬಳಕೆ ಮಾಡ್ತಾ ಇದ್ದಾರೆ. ಅಲ್ಲಿ ತಮ್ಮ ವಿದ್ಯಾಭ್ಯಾಸ ಬಳಕೆ ಆಗ್ತಾ ಇದೆಯಾ ಬಸವರಾಜ್? ಖಂಡಿತವಾಗಿ ಆಗುತ್ತೆ ಸರ್. ನಮ್ದು ಆಟೋಮೊಬೈಲ್ ಅಲ್ವಾ, ಟ್ರ್ಯಾಕ್ಟರಿಂದ ನಮ್ಗೆ ಖಂಡಿತವಾಗ್ಲೂ ಉಪಯೋಗ ಇದೆ. ಚಿಕ್ಕ ಪುಟ್ಟ ಎಲ್ಲ ರಿಪೇರಿ ನಾವು ಮಾಡ್ಕೊತೀವಿ, ಮೇಜರ್ ಆದರೆ ಮಾತ್ರ ಸುರುಪಾಯ ಮಾಡ್ಕೊತೀವಿ. ಆದರೆ ಇಲ್ಲಿ ಮತ್ತೆ ನಾವು ನೆನಪು ಮಾಡ್ಕೊಳ್ಬೇಕು, ನಾವು ಅದೆಷ್ಟೇ ಅತ್ಯುನ್ನತವಾದ ಶಿಕ್ಷಣವನ್ನು ಪಡೆದುಕೊಂಡ್ರು ಕೂಡ ಕೃಷಿಗೆ ನಾವು ಅದನ್ನು ಬಳಕೆ ಮಾಡಿಕೊಳ್ಳೋಕ್ಕೆ ಅವಕಾಶಗಳಿವೆ. ಅಂತ ಅವಕಾಶವನ್ನು ಬಸವರಾಜ್ ಅವರು ಬಳಸ್ಕೊಂಡಿದ್ದೀರಿ ಸಮರ್ಥವಾಗಿ. ಅಲ್ಲಿ ಸಂಪೂರ್ಣವಾಗಿ ಕಡಿಮೆ ಖರ್ಚು, ಪ್ರತಿಯೊಂದಕ್ಕೂ ಕೂಡ ಇನ್ನೊಬ್ಬ ತಂತ್ರಜ್ಞರನ್ನು ಅಥವಾ ಇನ್ನೊಬ್ಬರು ಮಾರುಕಟ್ಟೆಗೆ ಹೋಗಿ ಆ ಒಂದು ಪ್ರಸಂಗವನ್ನು, ಅಂದರೆ ಯಾವುದೋ ಬಿತ್ತನೆ ಕ್ರಮ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದು ಕಟಾವು ಕ್ರಮ ಇರ್ಬೋದು, ಅಲ್ಲಿ ಸ್ಥಗಿತಗೊಳಿಸ್ತಾನೆ, ಅಲ್ಲೇ ಒಂದು 5-10 ನಿಮಿಷದಲ್ಲೇ ರಿಪೇರಿ ಮಾಡಿಕೊಂಡು ಮತ್ತೆ ಪುನಃ ನಮ್ಮ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸ್ಬೋದು ಅನ್ನುವಂಥದ್ದನ್ನು ಶಿಕ್ಷಣವನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿದ್ದೀರಿ ತಮ್ಮ ಕೃಷಿ ಜೀವನದಲ್ಲಿ. ಹೌದು ಸರ್, ಖಂಡಿತ ನಮಗೆ ತುಂಬಾ ಹೆಲ್ಪ್ ಆಗಿದೆ. ನಾವು ಕೃಷಿಯಲ್ಲಿ ಎಮರ್ಜೆನ್ಸಿ ಮತ್ತು ಸ್ವರೂಪ ಬಂದು ಹೋಗಬೇಕು, ಖರ್ಚು ಆಮೇಲೆ ಲೇಬರ್ಸ್ ಇರ್ತಾರೆ, ಆ ಟೈಮಿಂಗ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಗಿಡ ಇದು ಹಾಳಾಗುತ್ತೆ, ಇಲ್ಲ ಹೊಲ ಲೇಟಾಗುತ್ತೆ. ಆದ್ದರಿಂದ ನಮಗೆ ಅಷ್ಟು ಅನುಭವ ಇದ್ದರಿಂದ ನಮ್ಮ ಚಿಕ್ಕ ಪುಟ್ಟ ಎಲ್ಲ ನಾವು ಮಾಡ್ಕೊಂಡು ಸದ್ಯದ ಮಟ್ಟಿಗೆ ವ್ಯವಸಾಯ ಪ್ರಾಬ್ಲಮ್ ಇಲ್ಲದೆ ನಡ್ಸ್ಕೊಂಡು ಹೋಗ್ತೀವಿ ಸರ್. ಬಸವರಾಜ್ ಅವರ ಒಂದು ಕಡೆ ತಂತ್ರಜ್ಞಾನದ ವಿದ್ಯಾರ್ಥಿ, ಮತ್ತೊಂದೆಡೆ ಕೃಷಿ ಜೀವನದ ಅನನ್ಯ ಪ್ರೀತಿ, ಈ ಎರಡನ್ನ ಸಮ್ಮಿಲನಗೊಳಿಸ್ಕೊಂಡು ಜೊತೆಗೆ ಭೂಮಿಯ ಫಲವತ್ತತೆಯ ಕಾಳಜಿ ಮತ್ತು ಇರುವಂಥ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಆ ಮೂಲಕ ಉತ್ಕೃಷ್ಟ ಗುಣಮಟ್ಟದ ಆಹಾರದ ಉತ್ಪಾದನೆ ಜೊತೆಗೆ ಅತಿ ಹೆಚ್ಚಿನ ಆದಾಯವನ್ನು ಗಳಿಸುವಂಥ ಒಂದು ವಿನೂತನ ಶೈಲಿಯ ಹಿತಚಿಂತನೆಯನ್ನು ಕೈಗೊಂಡಿದ್ದೀರಿ, ತಮಗೆ ಧನ್ಯವಾದಗಳು. ಹಾಗೆಯೇ ಸಾಕಷ್ಟು ಅದೆಷ್ಟೋ ವಿದ್ಯಾವಂತರು ಅಪ್ಪ ಅಮ್ಮ ಸಾಂಪ್ರದಾಯಿಕ ಕೃಷಿ ಅಥವಾ ಹಿಂದಿನ ಕಾಲದಿಂದಲೂ ಕೂಡ ನಿರಂತರವಾಗಿ ಕುಟುಂಬದಲ್ಲಿ ಕೃಷಿ ಜೀವನ ಇದ್ದರೂ ಕೂಡ ಅದರೆಡೆಗೆ ತಿರುಗಿ ನೋಡದೆ ನಾನು ವಿದ್ಯಾವಂತ ಅನ್ನುವಂಥ ನಡೆದಾಡುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಪದವಿಯನ್ನು ಮುಗಿಸಿ ಕೃಷಿಗೆ ಧುಮುಕಲಾರದೆ ನಮ್ಮ ಯುವ ಸಮುದಾಯಕ್ಕೆ ತಮ್ಮ ನುಡಿಗಳು. ಸರ್, ಬೇರೆಯೊಬ್ಬರ ಕೈಯ ಕೆಳಗಡೆ ಕೆಲಸ ಮಾಡೋಕ್ಕಿಂತ ನಮ್ಮ ಕೃಷಿಯಲ್ಲೇ ನಾವು ಯಜಮಾನ ಆಗಿರೋದು ನಮ್ಗೆ ತುಂಬ ಖುಷಿ ಅನಿಸುತ್ತೆ ಸರ್. ನಮ್ಮ ಕೆಳಗಡೆ ಒಂದು 30 ಮಂದಿ ಕೆಲಸ ಮಾಡ್ತಾರೆ, ಅವ್ರಿಗೂ ಸಂಬಳ ಕೊಡ್ತೀವಿ, ನಾವೇ ಯಜಮಾನ ಆಗಿರ್ತೀವಿ. ಬೇರೆ ಕಂಪ್ನಿಲಿ ಹೋಗಿ ಅವ್ರ ಹತ್ರ ಕೆಳಗಡೆ ಕೀಳ್ಮಟ್ಟದಿಂದ ನೋಡ್ತಾರೆ. ಆದ ಕಾರಣದಿಂದ ನಾವು ಎಲ್ಲ ವಿದ್ಯಾರ್ಥಿ ಹಾಗೂ ಪದವೀಧರಿಗೆ ಹೇಳ್ತೀನಿ, ವ್ಯವಸಾಯ ಖಂಡಿತ ಮಾಡಿ, ಇವತ್ತು ಬಿಟ್ಟರೆ ನಾಳೆ ಲಾಭ ಸಿಕ್ಕೇ ಸಿಗುತ್ತೆ. ಒಂದು ವರ್ಷ ಲಾಸ್ ಆಗಿನ ಅಂತೇಳಿ ಬಿಟ್ಟು ಬೇರೆ ಕಡೆ ಹೋಗಬೇಡಿ, ಮುಂದಿನ ವರ್ಷ ಬಂದೇ ಬರುತ್ತೆ, ಭೂಮಿ ತಾಯಿ ಕೊಡುತ್ತೆ ಅಂತ ಕೇಳ್ಕೊತೀನಿ ಸರ್. ಅದೆಷ್ಟೋ ವಿದ್ಯಾರ್ಥಿಗಳು ತಂದೆ ತಾಯಿ ಹೇಳಿ ಸಿಕ್ತೋ ಸಿಗಲೇ ಕೆಲಸ ನೋಡ್ತೀನಿ ಅಂತ ಹೇಳೋರಿಗೆ ನಿಮ್ಮ ಒಂದು ನುಡಿಗಳು? ಸದ್ಯದ ಮಟ್ಟಿಗೆ ಅವ್ರು ಕೆಲಸ ಮಾಡೋಕ್ಕಿಂತ ಮುಂಚೆನೂ ಅವ್ರು ವ್ಯವಸಾಯ ಮಾಡಿದರೆ ಅವ್ರಿಗೆ ಅನುಭವವಾಗಿ ಖಂಡಿತವಾಗಿ ಅವ್ರು ಕೆಲಸಕ್ಕೆ ಹೋಗಲ್ಲ ಸರ್, ಖುಷಿನೇ ಮಾಡ್ತಾರೆ ಅಂತ ಹೇಳ್ತೀನಿ ಸರ್. ಕೃಷಿಯ ರುಚಿ ಹತ್ತಬೇಕು, ಕೃಷಿಯ ರಸ ರುಚಿಯಾದಾಗ ಆ ರುಚಿ ತನ್ನಿಂತಾನೇ ಸವಿಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಸ್ವಂತಿಕೆಯ ಅನುಭವ ಬರುತ್ತೆ. ಹಾಗಾದಾಗ ಮಾತ್ರ ನಮ್ಮ ಕೃಷಿ ಜೀವನವನ್ನು ನಾವು ಯಶಸ್ವಿತವಾಗಿ ನಾವು ಸಾಂಪ್ರದಾಯಿಕ ಕೃಷಿಯಿಂದ ಆಧುನಿಕ ಕೃಷಿಯೆಡೆಗೆ ನಾವು ಸಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಬಸವರಾಜ್ ಅವರೇ ತಾವು ಕೈಗೊಂಡಂಥ ಒಂದು ಆಧುನಿಕ ಬೇಸಾಯದ ಕೃಷಿ ಜೀವನದ ಅನುಭವಗಳ ಸಾಕ್ಷಿ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬಸವರಾಜ್ ಒಬ್ಬ ತಂತ್ರಜ್ಞರಾಗಿ ಒಬ್ಬ ಕೃಷಿಕನಾಗಿ ಇನ್ನೂ ಬೇರೆ ಬೇರೆ ಹೊಸ ಹೊಸ ಯೋಚನೆಗಳು ಗುರಿಗಳು ಏನಾದರೂ ಇವೆಯೇ? ಕೃಷಿಯಲ್ಲಿ ಇದೆ ಸರ್, ನಾವೀಗ ಕೋಳಿ ಸಾಕಾಣಿಕೆ ಹಾಗೂ ಮತ್ತು ಜಾಮಣ್ಣು ಈ ಥರ ತೋಟಗಾರಿಕೆ ಈ ಥರ ಮಾಡಬೇಕಂತ ನಮಗೆ ಭಾಳ ಇದೆ ಸರ್. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದು ವರ್ಷ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಈ ವರ್ಷ ಈ ಗಿಡಗಳು ಇಟ್ಟಿದ್ದೀವಿ, ಖರ್ಚು ವೆಚ್ಚ ನೋಡಿಕೊಂಡು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಬಸವರಾಜ್ ಅವರೇ, ತಾವು ಪದವೀಧರ ತಂತ್ರಜ್ಞಾನ ವಿದ್ಯಾರ್ಥಿಯಾಗಿದ್ದರೂ ಕೂಡ ಹಿರಿಯರ ಬಳುವಳಿಯಾಗಿ ಬಂದಂಥ ಕೃಷಿ ಜೀವನದತ್ತ ಮುಖ ಮಾಡಿ ಆ ಮೂಲಕ ತಮ್ಮ ಶಿಕ್ಷಣವು ಕೂಡ ಕಿಂಚಿತ್ತೂ ವ್ಯರ್ಥವಾಗದಂಥ ಅಲ್ಲಿ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಅದನ್ನು ಬಳಸಿಕೊಂಡು ಆ ಮೂಲಕ ತಮ್ಮ ಕೃಷಿಯ ಜೀವನವನ್ನು ಇನ್ನಷ್ಟು ಮತ್ತಷ್ಟು ಉತ್ತಮಪಡಿಸಿಕೊಳ್ಳಲಿಕ್ಕೆ ಹೊಸ ಹೊಸ ಯೋಚನೆಗಳತ್ತ ಮುಖ ಮಾಡಿದ್ದೀರಿ. ತಮ್ಮ ಯೋಚನೆಗಳು, ಕನಸುಗಳು, ಗುರಿಗಳು ಸಕಾರಾತ್ಮಕವಾಗಿ ಈಡೇರಲಿ, ತಮ್ಮ ಕೃಷಿ ಜೀವನ ಮತ್ತಷ್ಟು ಯಶಸ್ಸಿನ ಪಯಣದತ್ತ ಸಾಗಲಿ ಅನ್ನುವಂಥ ನಮ್ಮ ಎಲ್ಲ ರೈತ ಬಾಂಧವರ ಹಾರೈಕೆಯೊಂದಿಗೆ ಇದುವರೆಗೆ ತಮ್ಮ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ವಿವಿಧ ಕೃಷಿ ಅನುಭವ ಕುರಿತು ಶ್ರೀ ಬಸವನಗೌಡರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮದುವೆಯಾಗೋ ಮಕ್ಕಳು ವಯಸ್ಸನ್ನ ಯಾರಿಗೂ ಹೇಳ್ಬೇಡಿ. ಬಾಲ್ಯ ವಿವಾಹ ಅದು ಇದು ಅಂತ ರಗಳೇ ಆಗುತ್ತೆ, ಬೇಗ ಮಾಡಿ ಮುಗಿಸ್ಬೇಡಿ. ಆದ್ರೆ ನಾವು ಹೇಳೇ ಹೇಳ್ತೀವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಸ್ಗೆ, ಸಿಡಿಪಿಒ ಅಂಗನವಾಡಿ ಮೇಲ್ವಿಚಾರಕರಿಗೆ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹೇಳೇ ಹೇಳ್ತೀವಿ. ಚೈಲ್ಡ್ ಲೈನ್ ಸಂಖ್ಯೆ 1098ಕ್ಕೆ ಫೋನ್ ಮಾಡೇ ಮಾಡ್ತೀವಿ. ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನ. ಬೆಟ್ಟವನ್ನೇ ಕೊರೆಯುವುದು ಬೆಟ್ಟದಲ್ಲಿ,